ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗಕ್ಕೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಹಾಗೂ ನಮಸ್ಕಾರಗಳು. ಸುಧಾರಿತ ಬೀಜೋತ್ಪಾದನೆ ಮತ್ತು ಬೀಜ ಪ್ರಮಾಣೀಕರಣ ತಾಂತ್ರಿಕತೆ ಕುರಿತು ಡಾಕ್ಟರ್ ಪ್ರಶಾಂತ್ ಎಸ್ಎಂ ಅವರೊಂದಿಗೆ ಸಂದರ್ಶನ. ತೆಲುಗರೇ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಪ್ರಶಾಂತ್ ಎಸ್ಎಂ ಅವರಿದ್ದಾರೆ. ಅವರಿವತ್ತು ಸುಧಾರಿತ ಬೀಜೋತ್ಪಾದನೆ ಮತ್ತು ಬೀಜ ಪ್ರಮಾಣೀಕರಣದ ತಾಂತ್ರಿಕತೆಗಳು ಈ ವಿಷಯವಾಗಿ ತಮಗೆ ಕೆಲವು ಮಾಹಿತಿಯನ್ನು ತಿಳಿಸಿಕೊಳ್ಳಿದ್ದಾರೆ. ಡಾಕ್ಟರ್ ಪ್ರಶಾಂತ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಕೃಷಿಯಲ್ಲಿ ಬಿತ್ತನೆ ಬೀಜ ತುಂಬ ಮುಖ್ಯ ಆಗುತ್ತೆ. ಯಾಕಂತಂದರೆ ಯಾವ ರೀತಿಯ ಬೀಜವನ್ನು ನಮ್ಮ ರೈತರು ಬಳಸ್ತಾರೆ ಅನ್ನೋದ್ರ ಬಗ್ಗೆ ಅವರ ಇಳುವರಿ ಅವಲಂಬಿತ ಆಗಿರುತ್ತೆ. ಹೀಗಾಗಿ ಯಾವ ರೀತಿಯ ಬೀಜವನ್ನು ಅವರು ಬಳಸಬೇಕು ಮತ್ತು ಯಾವ ರೀತಿ ಕೃಷಿಗೆ ಈ ಬಿತ್ತನೆ ಬೀಜ ಮುಖ್ಯ ಆಗತ್ತೆ ಅಂತ ತವಾಸ್ತೀರಿ? ಕೃಷಿನಲ್ಲಿ ತಾವಾಗಲೇ ಹೇಳಿದಾಗೆ ಬೀಜ ಭಾಳ ಮುಖ್ಯವಾಗಿದೆ. ಸಂಸ್ಕೃತದಲ್ಲಿ ಒಂದು ವೇದವಾಕ್ಯ ಇದೆ, ಸುಬೀಜಂ ಸುಕ್ಷೇತ್ರೆ ಜಯತೆ ಸಂಪಾದ್ಯತೆ. ಅಂದರೆ ಗುಣಮಟ್ಟದ ಬೀಜನ ಒಳ್ಳೆ ಮಣ್ಣಿನಲ್ಲಿ ಬಿತ್ತಿದಾಗ ಅಧಿಕ ಇಳುವರಿ ಬರುತ್ತೆ. ಈ ಕೃಷಿನಲ್ಲಿ ಏನಾಗುತ್ತೆ ಅಂದರೆ, ಇವತ್ತು ಸೀಡ್ ಇಸ್ ಎ ಬೇಸಿಕ್ ಇನ್ಪುಟ್ ಆ್ಯಂಡ್ ಚೀಪೆಸ್ಟ್ ಇನ್ಪುಟ್ ಇನ್ ಅಗ್ರಿಕಲ್ಚರ್. ಅಂದರೆ ಬೀಜದಲ್ಲಿ ನಾವು ಕೃಷಿನಲ್ಲಿ ಬೀಜ ಭಾಳ ಕಡಿಮೆ ದುಡ್ಡು ಕಂಪೇರ್ ಟು ನಾವು ಏನು ವೆಚ್ಚಗಳು ಮಾಡ್ತೀವಿ, ಗೊಬ್ಬರ ಇರ್ಬೋದು, ಲೇಬರ್ಸ್ ಚಾರ್ಜ್ ಇರ್ಬೋದು, ಔಷಧಿಗಳಿರ್ಬೋದು, ಅವಕ್ಕೆಲ್ಲ ಹೋಲಿಸ್ಕೊಂಡಾಗ ಬೀಜ ಕಡಿಮೆ ದುಡ್ಡು. ಮತ್ತು ಇದು ಬೇಸಿಕ್ ಇನ್ಪುಟ್ ಅಗ್ರಿಕಲ್ಚರ್ನಲ್ಲಿ, ಬೀಜ ಇಲ್ಲದೇ ಕೃಷಿ ಇಲ್ಲ ಅನ್ನೋದು ತಮಗೆಲ್ಲ ಗೊತ್ತೇ ಇದೆ. ಸೊ ಏನಾಗುತ್ತೆ, ನಾವು ರೈತ ಬಾಂಧವರು ಸಿಕ್ಕಾಪಟ್ಟೆ ಎಲ್ಲ ಖರ್ಚು ಮಾಡ್ತಾರೆ, ಒಳ್ಳೆ ಎಲೆ ಔಷಧಿ ಗೊಬ್ಬರ ಎಲ್ಲ ಸ್ಪ್ರೇ ಮಾಡ್ತಾರೆ, ಆದರೆ ಒಳ್ಳೆ ಬೀಜ ಬಿತ್ತನೆ ಮಾಡಲಿಲ್ಲ ಅಂದಾಗ ಏನಾಗ್ತದೆ, ಇಳುವರಿ ಸಡನ್ ಆಗಿ ಕುಂಠಿತವಾಗ್ತದೆ. ಸೊ ಕೃಷಿನಲ್ಲಿ ನಾವು ಮುಖ್ಯವಾಗಿ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಗುಣಮಟ್ಟದ ಬೀಜ ಆಯ್ಕೆ ಮಾಡ್ಕೊಂಡಾಗ ಏನಾಗ್ತದೆ ಅಂದರೆ, ಶೇಕಡ 20-30% ಹೆಚ್ಚಿನ ಇಳುವರಿ ಬರೀ ಬೀಜದಿಂದ. ನಾವು ಇತರೆ ಉತ್ಪಾದನಾ ಇರ್ಬೋದು, ಔಷಧಿ ಗೊಬ್ಬರ ಅವನ್ನೆಲ್ಲ ತೆಗದಿ ಬರೇ ಬೀಜದಿಂದ ಮಾತ್ರ ನಾವು ಕನಿಷ್ಠ ಅಂದ್ರೂ 20-30% ಇಳುವರಿನ ಅವಲಂಬಿತರಾಗಿರ್ತೀವಿ. ಸೊ ಇಷ್ಟ ಇಳುವರಿನ ನಾವು ಹೆಚ್ಚಿಸ್ಕೋಬೇಕು, ಕಾಪಾಡ್ಕೋಬೇಕಾದ್ರೆ ಉತ್ತಮ ಗುಣಮಟ್ಟದ ಬೀಜವನ್ನ ಆಯ್ಕೆ ಮಾಡಿಕೊಂಡು ಬಿತ್ತೋದು ಬಹಳ ಮುಖ್ಯ ಅಂತ ನಾನು ಈ ಸಮಯದಲ್ಲಿ ತಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಈ ಉತ್ತಮ ಗುಣಮಟ್ಟದ ಬೀಜದ ಉಪಯುಕ್ತತೆಗಳು ಯಾವ್ಯಾವು, ಅದ್ರ ಜೊತೆಗೆ ಬೀಜಗಳು ಮತ್ತು ಕಾಳುಗಳ ನಡುವಿನ ವ್ಯತ್ಯಾಸಗಳು ಏನೇನು ಅಂತೀರಿ ತಾವು? ಸರ್, ಆವಾಗಲೇ ನಾನು ಹೇಳಿದಾಗೆ ಕೃಷಿದು ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗಿದೆ. ಶೇಕಡ 20-30% ಆಫ್ ಈಲ್ಡ್ ಇಳುವರಿ ಹೆಚ್ಚಿಗೆ ಬರೋದು ಬೀಜನೇ. ಇದು ಉಪಯುಕ್ತತೆ ಅಂದರೆ ಹೆಂಗಿರ್ಬೇಕಪ್ಪ ಅಂದರೆ, ಬೀಜದ್ದು ಒಳ್ಳೆಯ ಗುಣಮಟ್ಟದ ಬೀಜ ಇತ್ತಪ್ಪ ಅಂದರೆ ಒಂದೇ ಬೀಜ ಗಾತ್ರ ಒಂದೇ ಸಮನಾಗಿರಬೇಕು, ಕೂರಿಗೆಯಿಂದ ಬಿತ್ತನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಎಕರೆಗೆ ಸ್ವಲ್ಪ ಪ್ರಮಾಣದ ಬೀಜ ಸಾಕು ಉತ್ತಮ ಗುಣಮಟ್ಟದ ಬೀಜ ಇತ್ತಂದರೆ. ಈ ಉತ್ತಮ ಬೀಜಗಳು ಹೊಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಳಕೆ ಹೊಡೆಯುತ್ತವೆ, ಮತ್ತು ಎಕರೆಗೆ ನಿರ್ದಿಷ್ಟವಾದ ಸಸಿಗಳನ್ನು ನಾವು ಪಡೆಯಬಹುದು. ಆಮೇಲೆ ಸಸಿಗಳು ಸಹ ಸದೃಢವಾಗಿ ಶಕ್ತಿಯುತವಾಗಿ ಮತ್ತು ಏಕರೂಪತೆಯಿಂದ ಕೂಡಿರುತ್ತದೆ, ಅಲ್ಲದೆ ಕೀಟ ಮತ್ತು ರೋಗಗಳ ಬಾಧೆಯಿಂದನೂ ಹೊರತಾಗಿರ್ತದೆ. ಮತ್ತೆ ಇದಲ್ಲದೆ 25-30% ಹೆಚ್ಚಿನ ಇಳುವರಿ ಸಹ ಕೊಟ್ಟು ನಮಗೆ ರೈತ ಬಾಂಧವರಿಗೆ ಲಾಭನ ಒದಗಿಸ್ಬೋದು. ಆಮೇಲೆ ಏನಾಗುತ್ತೆ, ಪೈರು ಏಕರೂಪವಾಗಿ ಬೆಳೆದು ಏಕಕಾಲಕ್ಕೆ ಮಾಗುವುದರಿಂದ ರೈತರಿಗೆ ಏನಾಗ್ತದೆ, ಒಂದೇ ಸಮಯದಲ್ಲಿ ಕಟಾವು ಮಾಡಿ ಒಕ್ಕಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಇದರಿಂದ ಲೇಬರ್ಸ್ ಉಳಿತಾಯ ಆಗುತ್ತೆ. ಆಮೇಲೆ ಉತ್ತಮ ಬೀಜದಿಂದ ಬೆಳೆದ ಪೈರಿನಲ್ಲಿ ಬೇರೆ ಜಾತಿಯ ಬೆಳೆಗಳು ಇರ್ಬೋದು ಅಥವಾ ಕಳೆ ಗಿಡಗಳ ಪ್ರಮಾಣ ಇವೆಲ್ಲ ಕಡಿಮೆ ಇರುತ್ತೆ, ಜೊತೆಗೆ ಅವುಗಳಿಂದ ಬರೋಂಥ ಕೀಟ ಮತ್ತು ರೋಗ ಬಾಧೆಗಳು ಸಹ ಕಡಿಮೆ ಇರ್ತವೆ. ಇದು ನಾನು ಇಲ್ಲಿ ತನಕ ಹೇಳಿದ ನಿಮಗೆ ಉತ್ತಮ ಗುಣಮಟ್ಟದ ಉಪಯುಕ್ತತೆಗಳು. ಮತ್ತು ನೀವು ಕೇಳ್ಬೋದು, ಬೀಜ ಮತ್ತು ಕಾಳುಗಳ ನಡುವೆ ಏನು ವ್ಯತ್ಯಾಸ ಅಂತ. ನಾನು ಅವಾಗಲೇ ಹೇಳಿದ್ದೀನಿ, ಬೀಜ ಅಂದ್ಕೂಡಲೆ ಕೃಷಿನಲ್ಲಿ ಬಿತ್ತನೆಗೆ ಉಪಯೋಗಿಸುವ ಕೃಷಿ ಸಾಮಗ್ರಿ. ಇದನ್ನು ವೈಜ್ಞಾನಿಕವಾಗಿ ನಿರ್ದಿಷ್ಟ ಮಟ್ಟದ ಬೀಜ ವರ್ಗಗಳನ್ನು ಉಪಯೋಗಿಸಿ ನಾವು ಉತ್ಪಾದನೆ ಮಾಡ್ತೀವಿ. ಇದರಲ್ಲಿ ಏನಾಗ್ತದೆ, ಬೇಸಾಯ ತತ್ವ, ಬೀಜೋತ್ಪಾದನೆ ತತ್ವಗಳು ಮತ್ತು ಅನುವಂಶಿಕ ತಂತ್ರಜ್ಞಾನಗಳನ್ನು ಬೀಜ ಉತ್ಪಾದನೆಯಲ್ಲಿ ಅಳವಡಿಸಿರ್ತೀವಿ. ಬಟ್ ಕಾಳಿನಲ್ಲಿ ಏನಾಗ್ತದೆ, ಕಾಳನ್ನ ನಾವು ಕೇವಲ ಆಹಾರಕ್ಕಾಗಿ ಉಪಯೋಗಿಸ್ತೀವಿ, ಮತ್ತು ಇವುಗಳಲ್ಲಿ ಬೇಸಾಯ ತತ್ವಗಳು ಅಥವಾ ಅನುವಂಶಿಕ ಶುದ್ಧತೆ ಕಾಪಾಡೋಂಥ ಕ್ರಮಗಳನ್ನ ನಾವು ಕಾಳಿನಲ್ಲಿ ಉಪಯೋಗಿಸಿರುವುದಿಲ್ಲ. ಅದೇ ಥರ ಬೀಜೋತ್ಪಾದನಾ ತಾಕುಗಳನ್ನು ನಾವು ಬೀಜ ಪ್ರಮಾಣೀಕರಿಸಿರ್ತೀವಿ, ಕಾಳುಗಳ ಉತ್ಪಾದನೆಯಲ್ಲಿ ನಾವು ಪ್ರಮಾಣೀಕರಣ ವಿಧಾನಗಳನ್ನು ಅಳವಡಿಸಿರೋದಿಲ್ಲ. ನಾನು ಮುಂದಿನ ಇದರಲ್ಲಿ ನಿಮಗೆ ಬೀಜ ಪ್ರಮಾಣೀಕರಣಗಳ ಬಗ್ಗೆನೂ ಮುಂದೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಕಾಳುಗಳನ್ನ ಬೀಜಗಳನ್ನ ಕಾಳುಗಳನ್ನಾಗಿ ತಿನ್ಬೋದು, ಬಟ್ ಕಾಳುಗಳನ್ನ ನಾವು ಏನಾಗ್ತದೆ, ಬಿತ್ತನೆ ಮಾಡಿದ್ರೆ ಎಲ್ಲ ಕಾಳುಗಳು ಬೀಜ ಆಗೋಕ್ಕಾಗಲ್ಲ, ಬಟ್ ಎಲ್ಲ ಬೀಜಗಳು ಕಾಳಾಗ್ಬೋದು.

ಇಡಬಹುದು ಸರ್. 6 ತಿಂಗಳಗಟ್ಟಲೆ ಉತ್ತಮವಾದ ಪ್ಯಾಕೇಜಿಂಗ್ ಉಪಯೋಗಿಸಿದ್ರೆ ನಾವು ಒಂದು 6 ತಿಂಗಳ ಮೇಲ್ಗಡೆ ನಾವು ಇಡ್ಕೋಬಹುದು. ನಿಮ್ಮ ಒಂದು ತಂತ್ರಜ್ಞಾನ ವಿಭಾಗದಲ್ಲಿ ಸಾವಿಗೆ ಒಂದು ತರಬೇತಿಗಳು ಮಾಡೋದು ಕೊಡ್ತೀವಿ ನಾವು, ಮಾಡ್ತಾ ಇದ್ದೀರಿ? ಏನಾದ್ರೂ ಮಾರುಕಟ್ಟೆ ಆಗ್ತಾ ಇದೆ ಸಾವಿಗೆ ಮಾಡಿದ್ದು ಮಾರಾಟ? ಇನ್ನ ಯಾರು ಅಂದ್ರೆ ಎಂಟರ್ಪ್ರಿನರ್ ಬರ್ಬೇಕು ಸರ್, ಅಂದ್ರೆ ನಾವು ತರಬೇತಿಯನ್ನ ಕೊಡ್ತೀವಿ ಅವ್ರಿಗೆ. ಸದ್ಯಕ್ಕೆ ನಾವು ಮಾಡಿದೀವಿ, ಬಟ್ ಇನ್ನ ಯಾರು ಇಂಟ್ರೆಸ್ಟ್ ಇಂದ ಯಾರಾದ್ರೂ ಬಂದ್ರೆ ನಾವು ತರಬೇತಿಯನ್ನ ಕೊಟ್ಟು ಅವ್ರಿಗೆ ನಾವು ಎಂಟರ್ಪ್ರಿನರ್ ಸಾವಿಗೆಯಿಂದ ಅದನ್ನ ಮುಂದೆ ಸಾವಿಗೆ ಪಾಯಸ ಮಾಡ್ಕೋಬಹುದು, ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಮಾಡಬಹುದು. ಡಾಕ್ಟರ್ ಗೀತಾ ಅವರೇ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ರಾಗಿಯಿಂದ ಹಲವಾರು ಸಿಹಿ ತಿನಿಸುಗಳಾಯ್ತು, ಬೇರೆ ಬೇರೆ ಸಿದ್ಧ ವಸ್ತುಗಳು ತಯಾರಾಗ್ತಾ ಇದ್ದಾವೆ, ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗೆ ಬರ್ತಾ ಇದ್ದಾವೆ, ಜನ ಆಕರ್ಷಣೆ ಹೊಂದಿದ್ದಾರೆ, ಮಾಡಬೇಕು ತಿನ್ಬೇಕಂತಕ್ಕಂಥ ಉತ್ಸಾಹ ಬರ್ತಾ ಇದೆ ಎಲ್ಲರಲ್ಲಿಯೂ. ತಾವೊಬ್ಬ ತಜ್ಞರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಜೊತೆಗೆ ಯಾವ ರೀತಿ ಇಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಬೇಕು, ಎಲ್ಲಿ ಸಿಗುತ್ತವೆ, ಹೇಗೆ ಮಾಡ್ತಾರೆ ಇದನ್ನ, ಹೇಗೆ ಎಲ್ಲಿ ಪ್ಯಾಕಿಂಗ್ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರ ಕೇಳ್ತಾ ಇರ್ತಾರೆ. ಈ ವಿವಿಧ ತರ ರಾಗಿಯಿಂದ ತಯಾರಿಸುವ ನಾವು ವಿಧಾನಗಳನ್ನು ಆಹಾರ ಮತ್ತು ಸಂಸ್ಕರಣೆ ವಿಭಾಗದಲ್ಲಿ ನಾವು ಕೊಡ್ತೀವಿ ಸರ್. ಯಾರಾದರೂ ಇಂಟ್ರೆಸ್ಟೆಡ್ ಪರ್ಸನ್ಸ್ ಇದ್ದರೆ ತರಬೇತಿಗಳನ್ನು ತಗೊಳ್ಬೇಕಂದ್ರೆ ನಾವು ನಮ್ಮ ಆಹಾರ ಮತ್ತು ಸಂಸ್ಕರಣೆ ವಿಭಾಗದಲ್ಲಿ ಮಹಾವಿದ್ಯಾಲಯ ಮತ್ತು ಸಂಸ್ಕರಣಾ ವಿಭಾಗ ಅಲ್ಲಿ ನಾವು ಕೊಡ್ತೀವಿ ಸರ್. ಯಾರಾದರೂ ಬಂದರೆ ಅವರು ಎಂಟರ್ಪ್ರಿನರ್ ಆಗ್ಬೋದು ಸರ್. ಒಳ್ಳೆಯದು ಡಾಕ್ಟರ್ ಗೀತಾ ಅವರು, ಇದುವರೆಗೆ ರಾಗಿಯಿಂದ ವಿವಿಧ ಸಿಹಿ ತಿನಿಸುಗಳನ್ನಿರ್ಬೋದು, ವಿವಿಧ ವಸ್ತುಗಳನ್ನು ಯಾವ ರೀತಿ ಮಾಡಬೇಕಂತಕ್ಕಂಥ ವಿಚಾರವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡೋದಕ್ಕೆ ಕೇಳುಗ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರಾಗಿ ಬಡವರ ಬಂಗಾರ, ಶ್ರಮಿಸಿದವರ